ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಚಿನ್ನದ ಗೆಂಡೆ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೃಷಿಕ ಮಿತ್ರರೇ, ಈ ಬಾನುಲಿ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಸಮಗ್ರ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಬೇಸಾಯ ತಜ್ಞರಾದ ಎಸ್ ಜಿ ಶಶಿಕಲಾ, ಎಸ್ ಸುಹಾಸ್ ಹಾಗೂ ಎಚ್ ಆರ್ ಮಲ್ಲೇಶ್. ಶಶಿಕಲಾ ಅವರೇ ನಮಸ್ಕಾರ. ನಮಸ್ತೆ. ಸುಹಾಸ್ ಅವರೇ ನಮಸ್ಕಾರ. ನಮಸ್ತೆ. ಮಲ್ಲೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ತಾವು ಮೂರು ಜನ ಈ ದಿವಸ ಸುಸ್ಥಿರ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಬೇಕು. ಸುಹಾಸ್ ಅವರೇ, ತಾವೇ ವಿಚಾರವನ್ನು ಆರಂಭ ಮಾಡಿ. ಏನಿದು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಅಂತಂದ್ರೆ? ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಒಟ್ಟಾರೆಯಾಗಿ ಜಾಗತಿಕ ಮಟ್ಟದಲ್ಲಿ 15 ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ. 14 ದೇಶಗಳು ಒಂದು ಆಫ್ರಿಕಾ ಖಂಡದಲ್ಲಿ ಇದೆ ಹಾಗೂ ಏಷ್ಯಾ ಖಂಡದಲ್ಲಿ ಒಂದು ದೇಶ ಭಾರತ. ಭಾರತದಲ್ಲಿ 2 ರಾಜ್ಯಗಳಲ್ಲಿ ಈ ಯೋಜನೆ ಕೆಲಸ ಮಾಡ್ತಾ ಇದೆ, ಒಂದು ಕರ್ನಾಟಕ ಹಾಗೂ ಮಹಾರಾಷ್ಟ್ರ. ಈ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಏನಿದೆ, ಆಲೂಗಡ್ಡೆ ಹಾಗೂ ಟೊಮೆಟೊ ಬೆಳೆ ಮೇಲೆ ಕೆಲಸ ಮಾಡ್ತಾ ಇದೆ. ಆಲೂಗಡ್ಡೆ ಬೆಳೆ ಅಂತ ಬಂದಾಗ ಹಾಸನ ಅತಿ ಹೆಚ್ಚು ಆಲೂಗಡ್ಡೆ ಬೆಳೆಯೋದ್ರಿಂದ ಸೊ ಈ ಯೋಜನೆ 2016 ಹಾಸನದಲ್ಲಿ ಶುರುವಾಯಿತು. ಹಾಸನದಲ್ಲಿ ಈ ಯೋಜನೆ ಶುರುವಾದಾಗ ಗ್ರಾಮ ಮಟ್ಟದ ಗುಂಪುಗಳನ್ನ ರಚನೆ ಮಾಡಿ ಆಲೂಗಡ್ಡೆ ಬೆಳೆಯಲ್ಲಿ ಸಮಸ್ಯೆ ಇರತಕ್ಕಂಥ ರೈತರು ಏನಿದ್ದಾರೆ ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಗ್ರಾಮ ಮಟ್ಟದಲ್ಲಿ ರೈತ ಅಧ್ಯಯನ ಗುಂಪುಗಳಂತ ಮಾಡಿ ರೈತ ಅಧ್ಯಯನ ಗುಂಪುಗಳ ಮುಖಾಂತರ ಈ ಯೋಜನೆನ ಮುಂದೆ ತಗೊಂಡು ಹೋದ್ವಿ. ಈ ಯೋಜನೆ 28 ಗುಂಪುಗಳನ್ನ ಮಾಡೋದ್ರ ಮುಖಾಂತರ 2016 ಶುರುವಾಯಿತು. ಇದು ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯಲ್ಲಿ ಹಾಸನ ತಾಲೂಕು, ಅರಕಲಗೋಡು ತಾಲೂಕು ಹಾಗೂ ಅರಸೀಕೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲಿಂಗದಳ್ಳಿ ಹೋಬಳಿ ತರೀಕೆರೆ ತಾಲೂಕಲ್ಲಿ ಸೊ ಈ ಒಂದು ರೈತ ಅಧ್ಯಯನ ಗುಂಪುಗಳನ್ನ 2016 ರಚನೆ ಮಾಡಿದ್ವಿ. ಸೊ ಈಗ 2016 ಈವರೆಗೂ ಒಟ್ಟಾರೆಯಾಗಿ ರೈತರನ್ನ ನೇರವಾಗಿ ತಲುಪಿರೋದು ಸುಮಾರು 1500 ರೈತರನ್ನ ನೇರವಾಗಿ ತಲುಪಿದ್ದೀವಿ ಹಾಗೂ ರೈತ ಅಧ್ಯಯನ ಗುಂಪುಗಳು ಸುಮಾರು ಒಂದು 75-80 ರೈತ ಅಧ್ಯಯನ ಗುಂಪುಗಳಿದೆ. 58 ಹಳ್ಳಿಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಶಶಿಕಲಾ ಅವರೇ, ಈಗ ಚಿನ್ನದ ಗಂಡೆ ಅನ್ನುವಂತಹ ಬಾನುಲಿ ಸರಣಿಯನ್ನ ತಾವು ಹಾಸನ ಆಕಾಶವಾಣಿ ಮೂಲಕ ಪ್ರಾಯೋಜನೆ ಮಾಡ್ತಾ ಇದ್ದೀರಿ. ಸುಮಾರು 15 ವಾರಗಳ ಕಾಲ ಈ ಬಾನುಲಿ ಸರಣಿ ಹಾಸನ ಆಕಾಶವಾಣಿಯಲ್ಲಿ ಇನ್ನು ಮುಂದೆ ಇವತ್ತಿನಿಂದ ಪ್ರತಿ ಭಾನುವಾರ ಪ್ರಸಾರ ಆಗುತ್ತೆ. ಏನು ಈ ಸರಣಿ ಮಾಡೋದರ ಹಿಂದಿನ ಉದ್ದೇಶ, ಯಾತಕ್ಕೋಸ್ಕರ ಆಕಾಶವಾಣಿಯನ್ನ ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ? ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಎಲ್ಲಾ ಕಡೆ ಕರೋನಾ ರೋಗದ ಭೀತಿ ಅದರ ಹಾವಳಿ ಜಾಸ್ತಿ ಆಗ್ತಾ ಇದೆ. ತೋಟಗಾರಿಕಾ ಇಲಾಖಾ ವಿಸ್ತರಣಾಧಿಕಾರಿಗಳಾಗ್ಲಿ ಅಥವಾ ರೈತರಾಗ್ಲಿ ಪರಸ್ಪರ ಭೇಟಿಯಾಗೋದು ಬಹಳ ಕಷ್ಟ ಆಗುತ್ತೆ. ಅಧಿಕಾರಿಗಳು ವಿಸ್ತರಣಾಧಿಕಾರಿಗಳು ಹಳ್ಳಿ ಹಳ್ಳಿಗೆ ಹೋಗಿ ರೈತರಿಗೆ ಮಾಹಿತಿ ಕೊಡೋದಿರ್ಬೋದು ಅಥವಾ ರೈತರು ಹುಡ್ಕೊಂಬಂದು ಅವರಿಂದ ಮಾಹಿತಿ ತಗೊಳ್ಳೋದು ಸಹ ತುಂಬಾ ಕಷ್ಟದ ಕೆಲಸ ಆಗುತ್ತೆ. ಈ ಸಂದರ್ಭದಲ್ಲಿ ಈಗಾಗಲೇ ಮುಂಗಾರು ಪ್ರಾರಂಭ ಆಯಿತು. ಆಲೂಗೆಡ್ಡೆ ಬೆಳೆಗಾರರಿಗೆ ಇದು ಉತ್ತಮವಾದ ಒಂದು ಕಾಲ ಆಲೂಗೆಡ್ಡೆ ಬೆಳೆಯೋಕೆ. ಮತ್ತೆ ಈ ಸಂದರ್ಭ ತಪ್ಪಿದ್ರೆ ಮತ್ತೆ ಅವರಿಗೆ ಮಾಹಿತಿ ಕೊರತೆ ಆಗ್ಬಿಡುತ್ತೆ, ಅವರ ಬೆಳೆಯಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಆಲೋಚನೆಗೆ ಬಂದ ಮೊಟ್ಟ ಮೊದಲ ಒಂದು ಯೋಚನೆ ಅಥವಾ ಏನು ಒಂದು ಬೆಳಕಿನ ಕಿಂಡಿ ಅಂತ ಅಂದ್ರೆ ಅದು ಆಕಾಶವಾಣಿ. ಯಾಕಂದ್ರೆ ದೇಶದ ಅಥವಾ ನಮ್ಮ ಊರುಗಳ ಯಾವುದೇ ಮೂಲೆಯಲ್ಲಿರಲಿ, ಮನೆಯ ಯಾವುದೇ ಭಾಗದಲ್ಲಿರಲಿ, ಹೊಲದಲ್ಲಿ ಕೆಲಸ ಮಾಡ್ತಾ ಇರಲಿ, ಕೆಲಸ ಮಾಡಿಕೊಂಡು ಮೂಲೆ ಮೂಲೆಯಲ್ಲಿರೋರ್ಗು ನಾವು ಈ ಆಕಾಶವಾಣಿ ಮೂಲಕ ನಾವು ತಲುಪಬಹುದು. ಈ ಯೋಚನೆ ಬಂದಾಗನೇ ನಾವು ಆಕಾಶವಾಣಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಮುಖ್ಯವಾಗಿ ಆಕಾಶವಾಣಿಯ ಮುಖಾಂತರ ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟಂತಹ ತಂತ್ರಜ್ಞಾನಗಳನ್ನ. ಇದರಲ್ಲಿ ಇನ್ನೂ ಒಂದು ವಿಶೇಷತೆ ಇದೆ ಸರ್. ಯಾವಾಗ್ಲೂ ಈಗ ತಂತ್ರಜ್ಞಾನಗಳ ಬಗ್ಗೆ ಬಂದಾಗ ವಿಜ್ಞಾನಿಗಳಿರ್ಬೋದು, ತಜ್ಞರಿರ್ಬೋದು, ಅವರೇ ಕೊಡ್ತಾರೆ, ಅವರಿಂದಾನೇ ಮಾಹಿತಿ ಹೋಗುತ್ತೆ ಅನ್ನೋ ಒಂದು ಕಲ್ಪನೆ ಇದೆ. ಅದಕ್ಕೆ ಬದಲಾಗಿ ರೈತರು, ಈಗಾಗಲೇ ಸುಹಾಸ್ ಅವರು ತಿಳಿಸಿದ್ರು, ನಮ್ಮ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯಲ್ಲಿ ನಾವು 1500 ಜನ ರೈತರನ್ನ ನೇರವಾಗಿ ತಲುಪಿದ್ದೀವಿ. ಕಳೆದ 4 ವರ್ಷಗಳಿಂದ ಅವರಿಗೆ ಸತತವಾಗಿ ವಿವಿಧ ರೀತಿಯಲ್ಲಿ ತರಬೇತಿಗಳನ್ನ ಕೊಡೋದು, ಪ್ರವಾಸಗಳಿಗೆ ಕರ್ಕೊಂಡೋಗೋದು, ಮತ್ತೆ ರೈತರೇ ತಮ್ಮ ಹೊಲದಲ್ಲಿ ಆಲೂಗೆಡ್ಡೆ ಬೆಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಪ್ರಯೋಗಗಳನ್ನ ಮಾಡಿ ಪರಿಹಾರ ಕಂಡುಕೊಂಡಿದ್ದಾರೆ. ತುಂಬಾ ವಿಶೇಷವಾದಂತದ್ದು ಈ ನಮ್ಮ ಯೋಜನೆ ಮುಖಾಂತರ ಇದು ಮಾಡ್ತಾ ಇರೋದು. ಏನು ಪಾರ್ಟಿಸಿಪೇಟರಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತೀವಿ, ರೈತರ ಸಹಭಾಗಿತ್ವದಲ್ಲಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿರುವಂತಹ ರೈತರಿದ್ದಾರೆ. ಈ ರೈತರ ಮುಖಾಂತರ ಉಳಿದ ಬೇರೆ ಬೇರೆ ಜಿಲ್ಲೆಗಳಿರತಕ್ಕಂತಹ ರೈತರಿಗೆ ಆಲೂಗೆಡ್ಡೆ ಬಗ್ಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಮಾಹಿತಿಯನ್ನ ತಂತ್ರಜ್ಞಾನವನ್ನ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಚಿನ್ನದ ಗೆಂಡೆ ಅನ್ನೋ ಕಾರ್ಯಕ್ರಮಕ್ಕೆ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಸರ್. ಆಕಾಶವಾಣಿಯನ್ನ ಮಾಹಿತಿ ಪ್ರಸರಣಕ್ಕಾಗಿ ಆಯ್ಕೆ ಮಾಡಿಕೊಂಡಿರೋದಕ್ಕೆ ತಮಗೆ ವಂದನೆಗಳು ಶಶಿಕಲಾ ಅವರೇ. ಧನ್ಯವಾದಗಳು. ಮಲ್ಲೇಶ್ ಅವರೇ, ಸುಹಾಸ್ ಅವರು ಹೇಳಿದ್ರು ಒಂದು ಮಾತು, ನಾವು ರೈತ ಉತ್ಪಾದಕ ಗುಂಪುಗಳನ್ನ ಮಾಡಿದ್ದೇವೆ ಅಂತ ಹೇಳಿ. ಅಂದ್ರೆ ರೈತರನ್ನ ಸಂಘಟಿತರನ್ನಾಗಿ ಮಾಡುವಂತಹ ಒಂದು ಕ್ರಿಯೆ ಅದು. ಅದರ ಒಂದು ಪ್ರಾಮುಖ್ಯತೆ ಏನು, ಯಾವ ರೀತಿ ಮಾಡಿದ್ರಿ, ಏನು ಅನುಕೂಲ ಆಗಿದೆ ಆಲೂಗಡ್ಡೆ ಬೆಳೆಗಾರರಿಗೆ ಹೇಳ್ಬೋದಾ? ಖಂಡಿತ ಸರ್. ಸುಹಾಸ್ ಅವರು ಮತ್ತೆ ನಮ್ಮ ಶಶಿಕಲಾ ಅವರು ಹೇಳ್ದಂಗೆ, ಸೊ ಯೋಜನೆಯೊಳಗಡೆ ಇಷ್ಟು ಜನ 1,500 ರೈತರನ್ನ ತಲುಪೋದು ತುಂಬಾ ಕಷ್ಟ. ಒಬ್ಬೊಬ್ಬ ರೈತರನ್ನ ನೇರವಾಗಿ ರೀಚ್ ಆಗಿ ಅಥವಾ ತಲುಪಿ ಅವರಿಗೆ ತಾಂತ್ರಿಕ ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದು, ಭೇಟಿ ಮಾಡ್ತಕ್ಕಂಥದ್ದು, ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು ಇನ್ಸ್ಟಿಟ್ಯೂಷನಲ್ ಅಪ್ರೋಚ್, ಅಂದ್ರೆ ಸಾಂಸ್ಥಿಕ ಸಂಘಗಳನ್ನ ಮಾಡಿ ಆ ಸಂಘಗಳ ಮುಖಾಂತರ 20 ಜನ ರೈತರನ್ನ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ರೀಚ್ ಆಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ಕಂಡುಕೊಂಡಿದ್ವಿ. ಅದು ಕೂಡ ಎಲ್ಲಾ ಕಡೆಯೂ ಕೂಡ ಅದು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಯೋಜನೆ ಭಾಗದ ಗ್ರಾಮಗಳಲ್ಲಿ ಆಲೂಗಡ್ಡೆ ಬೆಳೀತಾ ಇರತಕ್ಕಂಥ ರೈತರು ಮತ್ತು ಇಷ್ಟಪಟ್ಟು ಸಂಘ ಮಾಡ್ತಕ್ಕಂಥ ರೈತರನ್ನ ಎಲ್ಲರನ್ನೂ ಕೂಡ ಸೇರಿಸಿ 20 ಜನ ರೈತರಿಗೆ, ಅದು ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಯುವಕರಾಗ್ಬೋದು, ಎಲ್ಲರನ್ನೂ ಸೇರಿಸಿ ನಾವು ಸಂಘಗಳನ್ನ ಮಾಡಿದ್ವಿ. ಆ ಸಂಘಗಳೆಲ್ಲವೂ ಕೂಡ ಒಂದೊಂದು ಸಂಘಕ್ಕೆ ಕೂಡ ತಮ್ಮದೇ ಆದ ಒಂದು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ಬ್ಯಾಂಕ್ನಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಉಳಿತಾಯ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಅದರ ಸಸ್ಟೈನಬಿಲಿಟಿ ಅಂತ ನೋಡೋದಾದ್ರೆ, ಸುಸ್ಥಿರತೆ ಅನ್ನೋದನ್ನ ನಾವು ನೋಡ್ಕೊಂಡು ಹೋಗೋದಾದ್ರೆ, ಒಂದೊಂದು ಸಂಘನು ಕೂಡ ಅವರವರೇ ಗ್ರಾಮದಲ್ಲಿ ಇದ್ರೆ ಅವ್ರಿಗೆ ಬೇಕಾದಂತ ಎಲ್ಲ ಸವಲತ್ತುಗಳು ನೇರವಾಗಿ ಸಿಗ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ. ಅವ್ರನ್ನ ಬೇರೊಂದು ಲೆವೆಲ್ಗೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಅಂದ್ರೆ ಯೋಜನೆ ಮುಗಿಯುವಂತ ಹಂತಕ್ಕೆ ಬಂದಾಗ ಯೋಜನೆಯ ಮುಂದಿನ ಒಂದು ಏನು ಸುಸ್ಥಿರತೆ ಅಂತ ಏನು ನಾವು ಮಾತಾಡ್ತೀವಿ ಅವುಗಳನ್ನ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸನ ರೈತರದೇ ಆದಂತಹ ಒಂದು ಸಂಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಇರತಕ್ಕಂಥದ್ದು. ಭಾರತ ದೇಶದಲ್ಲಿ ಈಗಾಗಲೇ ರೈತ ಉತ್ಪಾದಕ ಸಂಸ್ಥೆಗಳು ಕಂಪನಿಗಳು ಅಂತಕ್ಕಂಥದ್ದು ಕಳೆದ 7-8 ವರ್ಷಗಳಿಂದ ಎಲ್ಲ ಕಡೆ ಚಾಲ್ತಿಯಲ್ಲಿ ಬರ್ತಾ ಇದೆ. ಭಾರತ ಸರ್ಕಾರವು ಕೂಡ ಕೃಷಿ ಇಲಾಖೆ, ನಬಾರ್ಡು ಮತ್ತು ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳ ಮುಖಾಂತರ ಹಣಕಾಸು ನೆರವನ್ನು ನೀಡೋದ್ರ ಮುಖಾಂತರ ರೈತ ಉತ್ಪಾದಕ ಗುಂಪುಗಳನ್ನ ಕಂಪನಿಗಳನ್ನು ರಚನೆ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಯೋಜನೆ ಮುಗಿಯುವಂತ ಹಂತಕ್ಕೆ ಬಂದಾಗ ಎಲ್ಲ ಒಂದು ಜವಾಬ್ದಾರಿಯನ್ನ ಮತ್ತು ಈ ತಾಂತ್ರಿಕ ಮಾಹಿತಿಯನ್ನ ರೈತರಿಗೆ ತಲುಪಿಸ್ತಕ್ಕಂಥದ್ದು ಮತ್ತೆ ಸಂಘದ ಮಟ್ಟದಲ್ಲಿ ಅವ್ರಿಗೆ ಬೇಕಾಗಿರತಕ್ಕಂಥ ಎಲ್ಲ ತೆರನಾದ ಕೃಷಿ ಪರಿಕರಗಳನ್ನ ನೇರವಾಗಿ ಗುಂಪಿನಲ್ಲಿ ಖರೀದಿ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನ ಅವರು ಕಲ್ಪಿಸ್ಕೊಳ್ತಾ ಇದ್ದಾರೆ. ಆದರೆ ಅದರ ಮೇಲ್ಪಟ್ಟ ಭಾಗದಲ್ಲಿ ಸರ್ಕಾರದ ಜೊತೆಗೆ, ಸರ್ಕಾರಿ ಅಧಿಕಾರಿಗಳ ಜೊತೆಗೆ, ಬೇರೆ ಬೇರೆ ಇಲಾಖೆಗಳ ಜೊತೆಗೆ, ಬೇರೆ ಬೇರೆ ಸವಲತ್ತುಗಳನ್ನು ನೀಡತಕ್ಕಂಥ ಸಂಸ್ಥೆಗಳ ಜೊತೆಗೆ ಏನು ಮಾತಾಡಿ ಕಾರ್ಯಕ್ರಮಗಳನ್ನು ತರ್ತಕ್ಕಂಥದಕ್ಕೆ ಒಂದು ಸಂಸ್ಥೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ರೈತ ಉತ್ಪಾದಕ ಕಂಪನಿಯನ್ನು ನಾವು ನೋಂದಣಿ ಮಾಡಿದ್ದೀವಿ. ಎಷ್ಟು ಕಂಪನಿ ಮಾಡಿದಿರಿ? ಸೊ ಹಾಸನದಲ್ಲಿ ಈಗಾಗಲೇ 2 ರೈತ ಉತ್ಪಾದಕ ಕಂಪನಿಗಳನ್ನು ನಾವು ನೋಂದಣಿ ಮಾಡಿದ್ದೀವಿ. ಒಂದು ಹೊಯ್ಸಳ ರೈತ ಉತ್ಪಾದಕ ಕಂಪನಿ ಹಾಸನ, ಅಂದ್ರೆ ಹಾಸನ ಭಾಗದ ರೈತರಿಗಾಗಿ ರಚನೆ ಮಾಡಿರತಕ್ಕಂಥ ಒಂದು ಕಂಪನಿ. ಇಲ್ಲಿ 1,200 ಜನ ರೈತರು ಷೇರುದಾರರಾಗಿ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಒಬ್ಬ ರೈತ 1,000 ರೂಗಳನ್ನ ಷೇರು ರೂಪದಲ್ಲಿ ಪಾವತಿ ಮಾಡಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಅರಕಲಗೂಡು ಭಾಗದಲ್ಲಿ ನಾವು ಪ್ರಕೃತಿ ರೈತ ಉತ್ಪಾದಕ ಕಂಪನಿ ಅಂತ ನಾವು ಮಾಡಿದೀವಿ. ಅಲ್ಲಿ 280 ಜನ ರೈತರು ಈಗಾಗಲೇ ಷೇರುದಾರರಾಗಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಮಲ್ಲೇಶ್ ಅವರೇ, ಆಲೂಗಡ್ಡೆ ಹಾಸನ ಜಿಲ್ಲೆ ರೈತರಿಗೆ ಹೊಸದೇನಲ್ಲ, ಲಾಗಾಯತಿಂದ ಆಲೂಗಡ್ಡೆನ ಬೆಳ್ಕೊಂಡ್ ಬಂದಿದ್ದಾರೆ. ಈಗ ನೀವು ಬಂದು ಏನ್ ಬದಲಾವಣೆ ತಂದಿದ್ದೀರಿ? ಆಲೂಗಡ್ಡೆನಲ್ಲಿ ಈಗಾಗಲೇ ಸುಹಾಸ್ ಅವರು ಮತ್ತು ಶಶಿಕಲಾ ಅವರು ಹೇಳ್ತಿರುವ ಹಾಗೆ ಕಳೆದ 30-40 ವರ್ಷಗಳಿಂದ ಅವರು ಆಲೂಗಡ್ಡೆಯನ್ನ ಬೆಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂತ ಇನ್ಪುಟ್ಸ್ ಅಂತ ನಾವೇನ್ ಮಾತಾಡ್ತೀವಿ ಅಂದ್ರೆ ಪರಿಕರಗಳು ಅಂತಕ್ಕಂಥವು, ಅವುಗಳನ್ನ ಖರೀದಿ ಮಾಡತಕ್ಕಂತ ವಿಚಾರದಲ್ಲಿ ನಾವು ಚರ್ಚೆ ಮಾಡೋದಾದ್ರೆ, ಸೊ ಸಾಕಷ್ಟು ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ರು. ಬಿತ್ತನೆ ಬೀಜಗಳನ್ನ ಖರೀದಿ ಮಾಡ್ತಕ್ಕಂಥದ್ದಾಗ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ತಾಂತ್ರಿಕ ಅಂಶಗಳನ್ನ ತಾವು ಪಡ್ಕೊಳ್ತಕ್ಕಂಥದ್ದಾಗ್ಬೋದು, ಈ ವಿಚಾರಗಳಲ್ಲಿ ಅವರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು. ಸೊ ಆ ಯೋಜನೆ ಬಂದ ನಂತರ ಬಂದಾದ್ಮೇಲೆ ಮೊದಲನೇದಾಗಿ ಏನ್ ಮಾಡಿದ್ವಿ ಅಂದ್ರೆ ರೈತರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳೇನು ಅಂತಕ್ಕಂಥ ಒಂದು ಸ್ಟಡಿಯನ್ನ ನಮ್ಮ ಈ ಪ್ರದೇಶದಲ್ಲಿ ನಾವು ಮಾಡ್ತಾ ಹೋದ್ವಿ. ಅಂದ್ರೆ ಅವರು ಬಿತ್ತನೆ ಬೀಜನ ಖರೀದಿ ಮಾಡುವಾಗ ಅದರದ್ದು ಜನರೇಷನ್ ಎಷ್ಟು ಅಂತಕ್ಕಂಥದ್ದನ್ನು ನೋಡ್ತಿರ್ಲಿಲ್ಲ, ಅದು ನಿಜವಾಗಿಯೂ ಕೂಡ ಬಿತ್ತನೆ ಬೀಜವೇ ಅಂತಕ್ಕಂಥದ್ದನ್ನು ನೋಡ್ತಿರ್ಲಿಲ್ಲ, ಅದು ಗ್ರೇಡಿಂಗ್ ಯಾವ ಹೇಗಿದೆ ಅಂದ್ರೆ ಎಲ್ಲಾ ತರದ ವಿಧದ ಗ್ರೇಡಿಂಗ್ಗಳು ಕೂಡ ಇರ್ತಕ್ಕಂಥ ಬಿತ್ತನೆ ಬೀಜನ ಅವರು ಖರೀದಿ ಮಾಡ್ಕೋತಾ ಇದ್ರು. ಈಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು, ಅದು ಒಂದು ಭಾಗ. ಎರಡನೇ ಭಾಗದಲ್ಲಿ ಬಿತ್ತನೆಯಿಂದ ಮತ್ತು ಹಾರ್ವೆಸ್ಟ್ ಮಾಡೋವರೆಗೆ ಅಂದ್ರೆ ಅದನ್ನ ಕೀಳೋವರೆಗೂ ಕೂಡ ಒಂದಷ್ಟು ತಂತ್ರಜ್ಞಾನವನ್ನ ಅವರು ಬಳಸ್ತಕ್ಕಂಥ ಸಾಧ್ಯತೆಗಳು ಅಂದ್ರೆ ಅವಶ್ಯಕತೆಗಳು ಇತ್ತು, ಅವುಗಳಲ್ಲಿ ಅವರು ಎಡುತ್ತಾ ಇದ್ರು. ಸೊ ಈ ನಿಟ್ಟಲ್ಲಿ ಮೋಸ್ಟ್ಲಿ ಸುಹಾಸ್ ಅವರು ಕೂಡ ಇದಕ್ಕೆ ಮತ್ತಷ್ಟು ಮಾಹಿತಿಗಳನ್ನ ಸೇರಿಸಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ರೈತರ ಪದ್ಧತಿಯಲ್ಲಿ ಆಲೂಗಡ್ಡೆ ಬೆಳೆಯೋದು ಅವರು ಸುಮಾರು ಇಪ್ಪತ್ತು ಮಲ್ಲೇಶ್ವರ್ ಹೇಳ್ದಂಗೆ 20-30 ವರ್ಷಗಳಿಂದ ಆಲೂಗಡ್ಡೆ ಬೆಳೀತಾನೆ ಇದ್ದಾರೆ. ಇದರಲ್ಲಿ ಕೆಲವೊಂದು ತಂತ್ರಜ್ಞಾನಗಳನ್ನ ಅಳವಡಿಕೆ ಮಾಡೋದ್ರಿಂದ ಕೆಲವೊಂದು ಪದ್ಧತಿಗಳೇನಿದೆ ಸ್ವಲ್ಪ ಬದಲಾವಣೆ ಆಲೂಗಡ್ಡೆ ಬೆಳೆಯಲ್ಲಿ ಪದ್ಧತಿಗಳನ್ನ ಬದಲಾವಣೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ತಗೋಬಹುದಾಗುತ್ತೆ. ಸೊ ಅದರಲ್ಲಿ ತುಂಬಾ ಮುಖ್ಯವಾಗಿ ಭೂಮಿ ಸಿದ್ಧತೆಯಿಂದ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ಬಿತ್ತನೆ ಬೀಜ ಸಿದ್ಧತೆ ಹಾಗೂ ಭೂಮಿ ಸಿದ್ಧತೆಯಲ್ಲಿ ಬಿತ್ತನೆ ಬೀಜ ಈಗೇನು ಮಲ್ಲೇಶ್ವರ್ ಹೇಳದಂಗೆ ಗುಣಮಟ್ಟದ್ದು ಮತ್ತೆ ಜನರೇಷನ್ ಇದ್ರ ಬಗ್ಗೆ ಸಾಕಷ್ಟು ರೈತರಿಗೆ ಅರಿವಿರಲಿಲ್ಲ. ಸೊ ಅದರಿಂದ ಅವರನ್ನ ಈ ಯೋಜನೆ ಮುಖಾಂತರ ಪಂಜಾಬ್ಗೆ ನೇರವಾಗಿ ಕರ್ಕೊಂಡೋಗಿ ಅಲ್ಲಿನ ಬೆಳೆಗಾರರು ಏನಿದ್ದಾರೆ, ಆಲೂಗಡ್ಡೆ ಬೆಳೆಗಾರರು ಬೀಜೋತ್ಪಾದನೆ ಮಾಡ್ತಕ್ಕಂಥ ರೈತರು ಏನಿದ್ದಾರೆ ಅವ್ರಿಗೆ ನೇರವಾಗಿ ಭೇಟಿ ಮಾಡಿಸಿ ಅಲ್ಲಿನ ಜಮೀನುಗಳಿಗೆ ಅವರು ಹೋಗಿ ನೋಡಿ ಅಲ್ಲಿ ಒಂದು ಗುಣಮಟ್ಟನ ಚೆಕ್ ಮಾಡಿ ಅಲ್ಲಿಂದ ನೇರವಾಗಿ ರೈತ ಉತ್ಪಾದಕ ಕಂಪನಿ ಮುಖಾಂತರ ತರಿಸ್ಕೊಳ್ಳುವಂತ ವ್ಯವಸ್ಥೆ ಇವತ್ತಿನ ದಿನದಲ್ಲಿ ಯೋಜನೆ ಕಡೆಯಿಂದ ರೈತರಿಗೆ ಅನುಕೂಲ ಆಗಿದೆ. ಹಾಗೂ ತಂದಿರತಕ್ಕಂತ ಆಲೂಗಡ್ಡೆ ಏನಿದೆ ಬಿತ್ತನೆ ಬೀಜನ ಸರಿಯಾದ ಸಮಯದಲ್ಲಿ ಅವರಿಗೆ ಒದಗಿಸುವುದು ಒಂದು ಉದ್ದೇಶ. ಅದರ ಜೊತೆಗೆ ಅದರ ಮುಂದಿನ ತಂತ್ರಜ್ಞಾನ ಏನಿದೆ ಅದನ್ನು ಯಾವ ರೀತಿ ನಾವು ಹರಡಬೇಕು, ಯಾವ ರೀತಿ ಬೀಜೋಪಚಾರ ಮಾಡಬೇಕು ಹಾಗೂ ಗ್ರೇಡಿಂಗ್ ಯಾವ ರೀತಿ ನಾವು ಇಲ್ಲಿ ವಿಂಗಡಣೆ ಮಾಡೋದಾಯ್ತು ಅಂತಂದ್ರೆ ನಮ್ಮ ರೈತರ ಮಟ್ಟದಲ್ಲಿ ಹೇಗೆ ವಿಂಗಡಣೆ ಮಾಡಬೇಕು. ಸೊ ಇದು ಅಷ್ಟು ಬಿತ್ತನೆ ಬೀಜದ ತಯಾರಿಗೆ ಬರುತ್ತೆ. ಬಿತ್ತನೆ ಬೀಜ ತಯಾರಿ ಆದ ನಂತರದಲ್ಲಿ ಭೂಮಿ ಸಿದ್ಧತೆ. ಭೂಮಿ ಸಿದ್ಧತೆ ನಮ್ಮ ರೈತರು ಇಲ್ಲಿ ಇವತ್ತಿನವರೆಗೂ ಪಾಲಿಸ್ಕೊಂಡ್ಬಂದಿರುವಂತಹ ಪದ್ಧತಿ ಯಾವುದು ಅಂತಂದ್ರೆ 5 ನೇಗಿಲಲ್ಲಿ ಉಳುಮೆ ಮಾಡುವಂಥದ್ದು ಹಾಗೂ ಕಲ್ಟಿವೇಟರ್ನ ಬಳಸಿ ಉಳುಮೆ ಮಾಡುವಂಥದ್ದು. 5 ನೇಗಿಲು ಮತ್ತೆ ಕಲ್ಟಿವೇಟರ್ ಬಳಸೋದ್ರಿಂದ ಬರೀ 1/2 ಅಡಿ ಮಣ್ಣು ಮಾತ್ರ ಲೂಸ್ ಆಗುತ್ತೆ, 6 ಇಂಚ್ ಮಣ್ಣು ಮಾತ್ರ ಲೂಸ್ ಆಗುತ್ತೆ ಹಾಗೂ ಅದ್ರ ಕೆಳಗಡೆ ಇರತಕ್ಕಂಥ ಗಟ್ಟಿ ಪದರ ಏನಿರುತ್ತೆ ಅದು ಹಂಗೆ ಇರುತ್ತೆ. ನಾವು ಅದನ್ನ ಹಾರ್ಡ್ ಪ್ಯಾನ್ ಅಂತ ಕರಿತೀವಿ. ಅದು ಒಡೆಯಲ್ಲ, ಬ್ರೇಕ್ ಆಗಲ್ಲ. ಬ್ರೇಕ್ ಆಗದೆ ಇರೋದ್ರಿಂದ ಏನಾಗುತ್ತೆ, ಆಲೂಗಡ್ಡೆ ಬೆಳೆ ಹೆಚ್ಚು ಮಣ್ಣು ಬೇಕಾಗತ್ತೆ. ಯಾಕೆ ಅಂತಂದ್ರೆ ಸಡಿಲವಾಗಿರ್ಬೇಕು ಮಣ್ಣು, ಮತ್ತೆ ಆಲೂಗಡ್ಡೆ ಬೆಳೆ ಬೇರುಗಳು ಮತ್ತೆ ಗೆಡ್ಡೆ ಉತ್ಪಾದನೆ ಆಗೋದೆಲ್ಲ ಮಣ್ಣಲ್ಲೇ ಆಗಿರೋದ್ರಿಂದ ನಮಗೆ ಕನಿಷ್ಠ 1 ಅಡಿಯಷ್ಟು ಆಳವಾಗಿ ಉಳುಮೆ ಆಗಬೇಕು ಹಾಗೂ ಸಡಿಲವಾದ ಮಣ್ಣು ಬೇಕು. ಈ ಒಂದು ಪದ್ಧತಿ ಏನಿದೆ ರೈತರು ಅನುಸರಿಸ್ತಾ ಇರಲಿಲ್ಲ. ಯೋಜನೆ ಕಡೆಯಿಂದ ರೈತರಿಗೆ ಈ ಒಂದು ತಂತ್ರಜ್ಞಾನ ಹೇಗೆ ತಿಳಿಸಿದ್ವಿ ಅಂತಂದ್ರೆ ಸಹಭಾಗಿತ್ವ ತಂತ್ರಜ್ಞಾನ ಅಭಿವೃದ್ಧಿ ಪಾರ್ಟಿಸಿಪೇಟರಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಮುಖಾಂತರ ರೈತರಿಗೆ ರೈತರ ಜಮೀನುಗಳಲ್ಲಿ ಪ್ರಯೋಗಗಳನ್ನ ಒಂದು ಸೆಟಪ್ ಮಾಡಿ ಅವರಿಗೆ ಆ ಪ್ರಯೋಗಗಳ ಮುಖಾಂತರ ಅವರಿಗೆ ಏನು ಫಲಿತಾಂಶಗಳು ಕಂಡಿದೆ ಅಂತ ರೈತರು ಅವ್ರ ಜಮೀನಲ್ಲೇ ಖುದ್ದು ಅವರು ಪ್ರಯೋಗ ಮಾಡಿ ನೋಡಿದ್ದಾರೆ ಹಾಗೂ ಈ ಒಂದು ಪ್ರಯೋಗದ ಫಲಿತಾಂಶಗಳನ್ನ ಗುಂಪಿನಲ್ಲಿ ಕೂಡ ಚರ್ಚೆ ಆಗಿದೆ. ಸೊ ಅದರಿಂದ ರೈತರು 2016 ನಮ್ಮ ಯೋಜನೆ ಜೊತೆ ಕೆಲಸ ಮಾಡ್ಕೊಂಡು ಏನ್ ಬಂದಿದ್ದಾರೆ, ಈ ಒಂದು ಆಳವಾದ ಉಳುಮೆ ಅವಶ್ಯಕತೆ ಇದೆ ಆಲೂಗಡ್ಡೆ ಬೆಳೆಗೆ. ಸೊ ಕನಿಷ್ಠ 1 ಅಡಿಯಷ್ಟು ಉಳುಮೆ ಆಗಲೇಬೇಕು. ಯಾಕೆ ಅಂತಂದ್ರೆ ದೊಡ್ಡ ದಿಂಡುಗಳು ಮಾಡೋದ್ರ ಮುಖಾಂತರ ನಾವು ಹೆಚ್ಚು ಆಲೂಗಡ್ಡೆನ ಬೆಳಿಬಹುದು ಅನ್ನೋದು ಕಂಡುಕೊಂಡಿದ್ದಾರೆ. ಸೊ ಈ ಎರಡನೇದು ಭೂಮಿ ಸಿದ್ಧತೆ ಬಗ್ಗೆ ಆಯ್ತು. ಸೊ ಮೂರನೇದು ಬಂತು ಅಂತಂದ್ರೆ ಪೋಷಕಾಂಶ ನಿರ್ವಹಣೆ. ಪೋಷಕಾಂಶ ನಿರ್ವಹಣೆ ನಮ್ಮ ರೈತರು ಮೊದಲು ಪಾಲಿಸ್ತಾ ಇದ್ದಿದ್ದು ಸಾರಜನಕ, ರಂಜಕ, ಪೊಟ್ಯಾಷ್ ಇವು ಮೂರನ್ನ ಕೊಟ್ರೆ ಮುಗಿತು. ಅದ್ರ ಮೇಲಿನ ಪೋಷಕಾಂಶಗಳನ್ನ ರೈತರು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತ ನಾವೇನ್ ಕರಿತೀವಿ ಇದನ್ನ ಪೂರ್ತಿಯಾಗಿ ಪಾಲನೆ ಮಾಡ್ತಾ ಇರಲಿಲ್ಲ. ಸೊ ಈ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆ ಇದ್ರ ಬಗ್ಗೆ ರೈತರ ಜೊತೆ ಎಲ್ಲ ಮಾತಾಡಿ ಕೆಲವೊಂದು ಸಮಸ್ಯೆಗಳನ್ನ ಅರಿತುಕೊಂಡು ಸಮಗ್ರ ಪೋಷಕಾಂಶ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತರಬೇತಿಗಳನ್ನೆಲ್ಲ ಆಯೋಜಿಸಿ ಸಾಕಷ್ಟು ತರಬೇತಿಗಳಲ್ಲಿ ರೈತರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಹಾಗೂ ಪಾರ್ಟಿಸಿಪೇಟರಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಸಹಭಾಗಿತ್ವ ತಂತ್ರಜ್ಞಾನ ಅಭಿವೃದ್ಧಿ ಮೂಲಕ ಸೊ ಈ ಒಂದು ಪ್ರಯೋಗಗಳನ್ನ ಕೂಡ ನಾವು ರೈತರ ಜಮೀನಲ್ಲಿ ಮಾಡಿದೀವಿ. ರೈತರು ಒಪ್ಪಿದ್ದಾರೆ. ಸೊ ಒಟ್ಟಾರೆಯಾಗಿ ಆಲೂಗಡ್ಡೆ ಬೆಳೆಗೆ 16-17 ರೀತಿ ಪೋಷಕಾಂಶಗಳು ಬೇಕಾಗುತ್ತೆ. ಆದ್ರೆ ನಾವು ಈ ಭಾಗದಲ್ಲಿ ನಮ್ಮ ರೈತರು ಈ ಭಾಗದಲ್ಲಿ ಕೊಡ್ತಾ ಇರತಕ್ಕಂಥದ್ದು 3-6 ಪೋಷಕಾಂಶಗಳನ್ನ ಕೊಡ್ತಾ ಇದ್ದಾರೆ. 3 ನೈಸರ್ಗಿಕವಾಗಿ ಸಿಗುತ್ತೆ, ಇನ್ನ ಸಾರ್ವಜನಿಕ, ರಂಜಕ, ಪೊಟ್ಯಾಶ್ ಪ್ರಾಥಮಿಕ ಪೋಷಕಾಂಶಗಳನ್ನ ರೈತರು ಕೊಡ್ತಾ ಇದ್ದಾರೆ. ಇನ್ನು ಉಳಿದ 10-11 ಪೋಷಕಾಂಶಗಳ ಕೊರತೆ ಅಂತೂ ಇದ್ದೇ ಇದೆ. ಇದರಿಂದ ಇಳುವರಿ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ. ಯೋಜನೆ ಮುಖಾಂತರ ಸಮಗ್ರ ಪೋಷಕಾಂಶ ನಿರ್ವಹಣೆ ಒಂದು ತರಬೇತಿಗಳನ್ನ ಕೊಟ್ಟು ಪ್ರಯೋಗಗಳನ್ನ ಮಾಡಿಸಿ ಅದರ ಫಲಿತಾಂಶಗಳನ್ನ ರೈತರು ನೋಡಿದ್ದಾರೆ. ಅದರ ಜೊತೆಗೆ ಪೋಷಕಾಂಶ ನಿರ್ವಹಣೆಯ ಯಾಕೆ ಮುಖ್ಯ ಅನ್ನೋದನ್ನ ಅರಿತುಕೊಂಡಿದ್ದಾರೆ. ಶಶಿಕಲಾ ಅವರ ಸಹಭಾಗಿತ್ವ ಮೂಲಕ ಬಹಳಷ್ಟು ವಿಚಾರಗಳನ್ನ ನಾವು ರೈತರಿಗೆ ಮುಟ್ಟಿಸೋ ಪ್ರಯತ್ನ ಮಾಡಿದ್ವಿ. ಪಾರ್ಟಿಸಿಪೇಟರಿ ಮೆಥಡ್ ಮೂಲಕ ನಾವು ಹಲವಾರು ತಾಂತ್ರಿಕತೆಗಳನ್ನು ರೈತರಿಗೆ ವರ್ಗಾವಣೆ ಮಾಡೋ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿದ್ರಿ. ಮತ್ತೆ ಮಹಿಳೆಯರನ್ನ ತಾವು ಒಳಗೊಂಡಂತೆ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸ ಮಾಡೋಕ್ ಸಾಧ್ಯ ಆಗಿದೆಯಾ, ಅಥವಾ ಈ ಪಾರ್ಟಿಸಿಪೇಟರಿ ಅಪ್ರೋಚ್ ಅನ್ನ ಎಷ್ಟು ಪರಿಣಾಮಕಾರಿಯಾಗಿ ತಾವು ಹಳ್ಳಿಗಳಲ್ಲಿ ಬಳಸಿದ್ದೀರಿ? ಹೌದು ಸರ್, ಈಗ ಮಹಿಳೆಯರ ಪಾತ್ರ ಅದು ಆಲೂಗೆಡ್ಡೆ ಇರಲಿ ಅಥವಾ ಬೇರೆ ಬೇಸಾಯ ಇರಲಿ, ಅವ್ರ ಪಾತ್ರ ಸಹ ತುಂಬಾ ಮುಖ್ಯವಾಗಿರುತ್ತೆ. ನಾವು ಇಲ್ಲಿ 2016 ಯೋಜನೆಯನ್ನ ಪ್ರಾರಂಭ ಮಾಡಿದಾಗ ಪುರುಷ ಗುಂಪುಗಳು ಅಂದ್ರೆ ಪುರುಷ ಅಧ್ಯಯನ ಗುಂಪುಗಳು ಹೆಚ್ಚಾಗಿತ್ತು. ಆಶ್ಚರ್ಯಕರವಾದ ರೀತಿಯಲ್ಲಿ 2016 ಗುಂಪುಗಳಲ್ಲಿ ನಮ್ಮ ಜೊತೆ ಎಷ್ಟು ಮಹಿಳೆಯರಿದ್ರೆ ಅಂದ್ರೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಬ್ಬರೇ ಮಹಿಳೆ ಇದ್ರು. ಇವತ್ತು ನಮ್ಮ ಹತ್ರ 20 ಮಹಿಳಾ ಗುಂಪುಗಳೇ ಇದಾವೆ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವಾಗ ನಮ್ಗೆ ಕಂಡು ಬಂದಂತ ಕೆಲವು ಅಂಶಗಳೇನಂದ್ರೆ, ಸಹಜವಾಗಿ ಕೃಷಿ ಅಂದ ತಕ್ಷಣ ಅದು ಒಂದು ಸಣ್ಣ ಮಗುಗೆ ನೀವು ರೈತನ ಚಿತ್ರ ಬರಿ ಅಂದ್ರೇನು ಬರೆಯೋದು ಪೇಟ ಕಟ್ಕೊಂಡು ಒಲ್ವ ಉಳ್ತಾ ಇರೋ ಒಂದು ಪುರುಷನ ಚಿತ್ರ ಬರೆದು ಬಿಡ್ತಾರೆ. ಮಹಿಳೆ ಇದ್ರೂ ಕೂಡ ಮಹಿಳೆಯ ಪಾತ್ರ ಗೌಣವಾಗ್ಬಿಡತ್ತೆ ಕೃಷಿಲಿ. ನಾವ್ ಇಂಥ ಸಮಯದಲ್ಲಿ ಹಳ್ಳಿಗಳಲ್ಲಿ ಈ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಮಹಿಳೆಯರನ್ನ ಪುರುಷನರ ಸೇರಿಸಿಕೊಂಡು ಒಂದಷ್ಟು ಕೆಲವು ತರಬೇತಿಗಳನ್ನ ಮಾಡಿದ್ವಿ. ಆ ತರಬೇತಿಗಳಲ್ಲಿ ನಾವು ಮುಖ್ಯವಾಗಿ ಏನನ್ನ ಗಮನಿಸಿದ್ವಿ ಅಂದ್ರೆ, ಪುರುಷರಿಗೆ ಮತ್ತೆ ಮಹಿಳೆಯರಿಗೆ ಇಬ್ಬರಿಗೂ ಬೆಳಗ್ಗಿನಿಂದ ಸಂಜೆಯವರೆಗೆ ಕೃಷಿಯಲ್ಲಿ ಏನೇನ್ ಕೆಲಸಗಳು ಮಾಡ್ತೀರಾ ಬರೀರಿ ಅಂದ್ರಿ, ಅದಾದ ನಂತರ ಅದನ್ನ ಯಾರ್ಯಾರು ಮಾಡ್ತಾರೆ ಅಂತ ಬರೀರಿ ಅಂತ ಸಹ ಒಂದು ತರಬೇತಿಲಿ ಮಾಡಿದ್ವಿ ಆ ಕಾರ್ಯಾಗಾರದಲ್ಲಿ. ಅದರಲ್ಲಿ ಕಂಡು ಬಂದಂತಹ ಅಂಶ ಏನಂತ ಅಂದ್ರೆ, ಎಷ್ಟೋ ಹಂತಗಳಲ್ಲಿ ಆಲೂಗೆಡ್ಡೆ ಹಂತಗಳಲ್ಲಿ ಪುರುಷರಿಗೆ ಸಮವಾಗಿ ಮತ್ತು ಕೆಲವೊಮ್ಮೆ ಪುರುಷರಿಗಿಂತ ಹೆಚ್ಚು ಮಹಿಳೆಯರು ಕೆಲಸ ಮಾಡ್ತಾ ಇರೋದು ಅರಿವಿಗೆ ಬಂತು. ಏನೇನ್ ಮಾಡ್ತಾರೆ ಅಂತೀರಿ ಮಹಿಳೆಯರು? ಮಹಿಳೆಯರು ಈಗ ಬಿತ್ತನೆ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿರ್ತಾರೆ. ನೀವು ಯಾವ್ದೇ ಹೋಗ್ತಾ ಇದ್ರೆ ರೋಡ್ ಸೈಡ್ ಅಲ್ಲಿ ನೋಡ್ತಾ ಇರಬಹುದು, ಬಿತ್ತನೆ ಆಗೋ ಸಮಯದಲ್ಲಿ ಹೊಲದ ತುಂಬಾ ಹೆಣ್ಮಕ್ಳು ಇರ್ತಾರೆ. ಎಲ್ಲೋ ಒಬ್ರು ಅಂದ್ರೆ ಈ ನೇಗಿಲು ಹೊಡ್ಕೊಂಡು ಹೋಗ್ತಾ ಇರೋರು, ಇನ್ನೊಂದೊಬ್ರು ಮೂಟೆ ಎತ್ಕೊಂಡವರು ಪುರುಷರಿರ್ತಾರೆ. ಕಳೆ ತೆಗೆಯುವಾಗ್ಲೂ ಇದೇ ಚಿತ್ರಣ ನಿಮಗೆ ಕಾಣುತ್ತೆ, ಅದಾದ ನಂತರ ಬಿತ್ತನೆ ಮಾಡುವಾಗ್ಲೂ ಇದೇ ಚಿತ್ರಣ. ಅದ್ರ ಜೊತೆಗೆ ಇನ್ನೂ ಮಹಿಳೆಯರು ಸಕ್ರಿಯವಾಗಿರುವಾಗ ಗೊಬ್ಬರ ಎರಚೋಕ್ಕೂ ಮಹಿಳೆಯರು ಹೋಗ್ತಾರೆ. ಗೆಡ್ಡೆಗಳ ವಿಂಗಡಣೆ ಮಾಡುವಾಗ, ಗೆಡ್ಡೆಗಳನ್ನ ಕತ್ತರಿಸುವಾಗ ಮಹಿಳೆಯರು. ಇಷ್ಟೆಲ್ಲಾ ಮಹಿಳೆಯರೇ ಇದ್ದಾಗ ನಾವು ಬರೀ ಪುರುಷರ ಅಧ್ಯಯನ ಗುಂಪುಗಳನ್ನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಈ ಆಲೂಗೆಡ್ಡೆ ಬೆಳೆಗಾರರಿಗೆ ಮತ್ತು ಈ ಯೋಜನೆಗೆ ನಾವು ಸರಿಯಾದ ನ್ಯಾಯ ಒದಗಿಸಕಾಗಲ್ಲ ಅಂದು ಆವಾಗ ನಾವು ಮತ್ತೆ ಮಹಿಳೆಯರ ಪಾಲ್ಗೊಳ್ಳುವಿಕೆಗಾಗಿ ಶ್ರಮಿಸಕ್ಕೆ ಶುರು ಮಾಡಿದ್ವಿ. ಅದರ ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ಹತ್ರ 20 ಸಂಪೂರ್ಣ ಮಹಿಳೆಯರ ಗುಂಪು ಇದಾವೆ. ಅದ್ರ ಜೊತೆಗೆ ಕೆಲವೊಂದಷ್ಟು ಪುರುಷರು ಮತ್ತೆ ಮಹಿಳೆಯರು ಒಟ್ಟಾಗಿರುವಂತಹ ಗುಂಪುಗಳು ಇದಾವೆ. ತಾಂತ್ರಿಕತೆಗಳನ್ನ ಪ್ರಧಾನವಾಗಿ ಏನು ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗಿದೆ ತಮಗೆ? ಆಲೂಗೆಡ್ಡೆ ಬೆಳೆಯಲ್ಲಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ಆಗಿರೋ ಬದಲಾವಣೆ ಈ ಭಾಗಗಳಲ್ಲಿ ನಾವೆಲ್ಲೆಲ್ಲಿ ಈ ಯೋಜನೆ ಕೆಲಸ ಮಾಡ್ತಾ ಇದೆ. ಮುಂಚೆ ಎಲ್ಲ ಜ್ಯೋತಿ ಅನ್ನೋ ಒಂದು ಕುಫ್ರಿ ಜ್ಯೋತಿ ಅನ್ನೋ ತಳಿಯನ್ನೇ ಇಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ರು. ಆದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ತಡವಾಗಿ ಬರೋ ಅಂಗಮಾರಿ ರೋಗಕ್ಕೆ ಬಹಳ ಬೇಗ ತುತ್ತಾಗ್ಬಿಡುತ್ತೆ ಆ ಒಂದು ತಳಿ. ಅವಾಗ ನಾವು ಅಧ್ಯಯನಗಳ ಮುಖಾಂತರ, ನಾನೇನು ನಿಮಗೆ ಸಹಭಾಗಿತ್ವದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಅಂತ ಹೇಳಿದ್ರೆ, ಅದೇ ಪದ್ಧತಿಯಲ್ಲಿ ರೈತರಿಗೆ ಹಿಮಾಲಿನಿ ಅಂತ ಕುಫ್ರಿ ಹಿಮಾಲಿನಿ ಅಂತ ಸಹ ಒಂದು ಬಿತ್ತನೆ ತಳಿ ಇದೆ, ಯಾಕೆ ನೀವು ಪ್ರಯತ್ನ ಮಾಡಿ ನೋಡಬಾರದು ಅಂದಾಗ, ಇಲ್ಲ ನಾವು ತಲತಲಾಂತರಗಳಿಂದ ಜ್ಯೋತಿನ ಬೆಳೆದವರು, ಈಗ ಸದ್ಯಕ್ಕೆದಲ್ಲಿ ಹೆಂಗೆ ನಾವು ಅದನ್ನ ಬದಲಾವಣೆ ಮಾಡೋದು ನಂಬೋದು ಅನ್ನೋಂತ ಪ್ರಶ್ನೆ ಬಂತು. ಅವಾಗ ಮಹಿಳಾ ಗುಂಪುಗಳಲ್ಲಿ ಮತ್ತೆ ಪುರುಷರ ಗುಂಪುಗಳಲ್ಲಿ ಇದನ್ನ ಸ್ವಲ್ಪ ಗೆಡ್ಡೆಗಳನ್ನ ಕೊಟ್ಟು 2 ಸಾಲಿಗೆ ಬೆಳೀರಿ, ಒಂದ್ 4-5 ಸಾಲಿಗೆ ಬೆಳೆದ್ ನೋಡಿ ಹೆಂಗನ್ಸುತ್ತೆ, ತದನಂತರ ನಿರ್ಧಾರ ತಗೊಳ್ಳಿ ಅಂದಾಗ ಅತ್ಯದ್ಭುತವಾದ ಒಂದು ಫಲಿತಾಂಶವನ್ನ ಅವರು ನೋಡಿದ್ರು. ಒಂದೇ ಹೊಲದಲ್ಲಿ ಎಲ್ಲಿ ಯಾವ ಸಾಲುಗಳಲ್ಲಿ ಹಿಮಾಲಿನಿ ಬೆಳೆದಿದ್ರು ಅಲ್ಲಿ ರೋಗ ತುಂಬಾ ಕಡಿಮೆ ಇತ್ತು, ಇಳುವರಿ ಚೆನ್ನಾಗಿ ಬಂತು. ಎಲ್ಲಿ ಜ್ಯೋತಿ ಬೆಳೆದಿದ್ರು ಅಲ್ಲಿ ತುಂಬಾ ರೋಗಕ್ಕೆ ತುತ್ತಾಗಿ ಇಳುವರಿನೂ ಸಹ ಕುಂಠಿತವಾಯಿತು. ತದನಂತರ ಈ ವರ್ಷ ಯಥೇಚ್ಛವಾಗಿ ಬೇಡಿಕೆ ಬಂದಿರತಕ್ಕಂಥದ್ದು ಹಿಮಾಲಿನಿಗೆ, ಮತ್ತೆ ನೇರವಾಗಿ ಪಂಜಾಬಿನಿಂದ ರೈತ ಉತ್ಪಾದಕ ಕಂಪನಿಯ ಮೂಲಕ ಹಿಮಾಲಿನಿ ಗೆಡ್ಡೆಗಳನ್ನ ತರಿಸ್ಕೊಟ್ಟಿದೀವಿ. ಅದ್ರ ಬಗ್ಗೆ ಸುಹಾಸ್ ಅವರು, ಮಲ್ಲೇಶ್ ಅವರು ಸಹ ಹೇಳಬಹುದು. ಹೇಳಿ ಮಲ್ಲೇಶ್ ಅವರು. ಅದೇ ಈಗ ಅವರು ಶಶಿಕಲಾ ಹೇಳ್ದಂಗೆ, ಈಗ ರೈತರಿಗೆ ಬೇಕಾಗಿರತಕ್ಕಂತ ಬಿತ್ತನೆ ಬೀಜ ಆಗ್ಬೋದು, ಗೊಬ್ಬರ ಆಗ್ಬೋದು, ಔಷಧಿಗಳಾಗ್ಬೋದು, ಇವೆಲ್ಲನೂ ಕೂಡ ಒಬ್ಬೊಬ್ಬ ರೈತನು ಕೂಡ ಪಟ್ಟಣ ಪ್ರದೇಶಕ್ಕೆ ಬಂದು ಖರೀದಿ ಮಾಡಿ ವಾಪಸ್ ಹೋಗ್ತಕ್ಕಂತ ಸಮಯ ಮತ್ತು ಅದಕ್ಕೆ ತಗಲ್ತಕ್ಕಂಥ ವೆಚ್ಚ ಏನಿದೆಯಲ್ಲ ಅದೆಲ್ಲನೂ ಕೂಡ ಬರ್ಸ್ತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಎರಡನೇದು, ಈ ಕೊರೋನಾದಂತಹ ಒಂದು ಸಂದರ್ಭದಲ್ಲಿ ರೈತ ತನ್ನ ಊರಿಂದ ಪಟ್ಟಣ ಪ್ರದೇಶಕ್ಕೆ ಅಥವಾ ಈ ಅಂಗಡಿಗಳಿಗೆ ಬರ್ತಕ್ಕಂಥ ದೊಡ್ಡ ಚಾಲೆಂಜ್ ಆಗಿತ್ತು, ಆಗ್ತಿರ್ಲಿಲ್ಲ. ಎಲ್ಲಂದ್ರೆ ಅಲ್ಲಿ ಪೊಲೀಸ್ ಇರ್ತಾ ಇದ್ರು, ಅದರಲ್ಲೂ ಪ್ರಾರಂಭದಲ್ಲಿ ಅಂದ್ರೆ ಬಿತ್ತನೆ ಬೀಜ ತಯಾರಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲನೂ ಖರೀದಿ ಮಾಡ್ತಕ್ಕಂಥ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿತ್ತು. FPO ಅಥವಾ ರೈತ ಉತ್ಪಾದಕ ಕಂಪನಿಯ ಮೂಲ ಉದ್ದೇಶವೇ ರೈತರಿಗೆ ಅಗತ್ಯವಿರತಕ್ಕಂಥ ಎಲ್ಲಾ ತರದ ಕೃಷಿ ಪರಿಕರಗಳು ಅವನ ಮನೆ ಬಾಗಿಲಿಗೆ ತಲುಪಬೇಕು, ಅವನಿಗೆ ಆಗ್ತಕ್ಕಂಥ ಖರ್ಚುಗಳು ಕಡಿಮೆ ಆಗಬೇಕು, ಮತ್ತು ಅವನ ಸಮಯ ಉಳಿಬೇಕು, ಹೆಚ್ಚಿನ ಸಮಯವನ್ನು ಅವನು ಅದು ಮನೆಗೆ ಬಂದ ಮೇಲೆ ಮುಂದಿನ ತಯಾರಿ ಮಾಡಿಕೊಳ್ಳೋದಕ್ಕೆ ತೊಡಗಿಸಿಕೊಳ್ಬೇಕು ಅಂತಕ್ಕಂಥದ್ದು ಉದ್ದೇಶ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಗ್ರೀನ್ ಜೋನ್ ಅಲ್ಲಿ ಇದ್ರೂ ಕೂಡ ಎಲ್ಲಾ ಕಡೆ ಲಾಕ್ಡೌನ್ ಇದ್ದ ಕಾರಣದಿಂದಾಗಿ ಯಾರನ್ನೂ ಕೂಡ ಓಡಾಡಲಿಕ್ಕೆ ಬಿಡ್ತಿರ್ಲಿಲ್ಲ, ರೈತರು ಕೂಡ ಈ ಕೃಷಿ ಪರಿಕರಗಳನ್ನು ಖರೀದಿ ಮಾಡಿಕೊಳ್ಳಿಕ್ಕೆ ಬರಕಾಗ್ತಿರ್ಲಿಲ್ಲ. ಸೊ ನಾವು ಇಲ್ಲಿನ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮತ್ತು ನಮ್ಮ ತೋಟಗಾರಿಕಾ ಉಪನಿರ್ದೇಶಕರನ್ನ ಭೇಟಿ ಮಾಡಿ ಅವ್ರ ಕಡೆಯಿಂದ ನಾವು ಒಂದು ಪರ್ಮಿಷನ್ಗಳನ್ನ ಪಡ್ಕೊಂಡು ಎಲ್ಲಾ ನಮ್ಮ ಸಿಬ್ಬಂದಿ ವರ್ಗದವರಿಗೆಲ್ಲರೂ ಕೂಡ ಐಡಿ ಕಾರ್ಡ್ಗಳನ್ನ ಕೊಟ್ಟು ಗ್ರಾಮ ಮಟ್ಟದಲ್ಲಿ ಅವ್ರಿಗೆ ಬೇಕಾಗಿರತಕ್ಕಂಥ ಬಿತ್ತನೆ ಬೀಜ, ಔಷಧಿ ಪ್ರತಿಯೊಂದನ್ನು ಕೂಡ ಪಟ್ಟಿ ಮಾಡಿ ಅಲ್ಲಿಂದ ದೂರವಾಣಿ ಮುಖಾಂತರ ನಾವು ಕೃಷಿ ಮಿತ್ರ ಅಂತ ಪ್ರತಿ ಗ್ರಾಮದಲ್ಲೂ ಕೂಡ ನಮ್ಮ ಯೋಜನೆ ಮುಖಾಂತರ ಮಾಡಿದೀವಿ. ಆ ಕೃಷಿ ಮಿತ್ರರು ಯಾಕಂದ್ರೆ ಅಲ್ಲೂ ಕೂಡ ಗುಂಪು ಸೇರವಾಗಿಲ್ಲ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಸಂಘಗಳ ಸಭೆಗಳನ್ನು ಮಾಡುವಾಗಿಲ್ಲ. ಸೊ ಅವಾಗ ಅವ್ರೇನ್ ಮಾಡುದು, ಪ್ರತಿಯೊಬ್ಬ ರೈತರ ಮನೆಗಳ ಹತ್ರ ಹೋಗಿ ಪಟ್ಟಿ ಮಾಡಿ ಆ ಪಟ್ಟಿನ ನಮಗೆ ದೂರವಾಣಿ ಮುಖಾಂತರ ನಮಗೆ ಕೊಟ್ಟರು. ಸೊ ರೈತ ಉತ್ಪಾದಕ ಕಂಪನಿ ಎಲ್ಲಾ ನಿರ್ದೇಶಕರುಗಳನ್ನ ಕಾನ್ಫರೆನ್ಸ್ ಕಾಲಲ್ಲಿ ಅಂದ್ರೆ ದೂರವಾಣಿಯಲ್ಲಿ ಎಲ್ಲರ ಜೊತೆ ಸಭೆ ಮಾಡಿ, ಯಾಕಂದ್ರೆ ಅವರ ಅನುಮತಿ ಇಲ್ದಿರೋ ಯಾವುದೇ ಬಿಸ್ನೆಸ್ಗಳನ್ನ ಅಥವಾ ವ್ಯವಹಾರವನ್ನ ಮಾಡುವಾಗಿಲ್ಲ. ಅವರೇ ತೀರ್ಮಾನ ತಗೋಬೇಕು, ಅವರೇ ದರ ನಿಗದಿ ಮಾಡಬೇಕು, ಅವ್ರಿಗೆ ಎಷ್ಟು ಗುಣಮಟ್ಟ ಅಥವಾ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತಕ್ಕಂಥದ್ದನ್ನು ಅವರೇ ತೀರ್ಮಾನ ಮಾಡಬೇಕಾಗಿತ್ತು. ಇದೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿ ಬೇರೆ ಬೇರೆ ಕೃಷಿ ಪರಿಕರಗಳನ್ನು ಸರಬರಾಜು ಮಾಡ್ತಕ್ಕಂಥವ್ರನ್ನ ಗುರುತಿಸುವಂತ ಕೆಲಸ ಮಾಡಿದ್ವಿ. ಈಗ ಬಿತ್ತನೆ ಬೀಜ ಶಶಿಕಲಾ ಅವರು ಹೇಳಿದಂಗೆ ಪಂಜಾಬಿಂದ ಬರಬೇಕು ನೇರವಾಗಿ. ಸೊ ಆ ಕಾರಣದಾಗಿ ಅಲ್ಲಿ ಯಾರ್ಯಾರು ರೈತರಿದ್ದಾರೆ ಅಂದ್ರೆ ರೈತರಿಂದ ರೈತರಿಗೆ ನೇರವಾಗಿ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ವಿ. 23 ಲೋಡ್ ಅಷ್ಟು ಬೇರೆ ಬೇರೆ ಕಡೆಗೆ. ಸೊ ಬಿತ್ತನೆ ಬೀಜನ ನೇರವಾಗಿ ಅಲ್ಲಿಂದ ರೈತರಿಗೆ ಖರೀದಿ ಮಾಡಿಕೊಂಡ್ರು, ದರವನ್ನ ಅವ್ರ ಹತ್ರ ನಿಗದಿ ಮಾಡಿಕೊಂಡ್ರು, ಪಾವತಿ ಅವ್ರಿಗೇನ್ ಪೇಮೆಂಟ್ ಮಾಡಬೇಕಾದ್ರೆ ಇಲ್ಲಿನ ರೈತ ಉತ್ಪಾದಕ ಕಂಪನಿ ನೇರವಾಗಿ ಅವರಿಗೆ ಪಾವತಿ ಮಾಡಿದ್ದು. ಇದು ಬಿತ್ತನೆ ಬೀಜದ ಭಾಗ ಆದ್ರೆ ಎರಡನೇ ಭಾಗವಾಗಿ ಅವರಿಗೆ ಅದು ಬಂದ ಮೇಲೆ ಗೊಬ್ಬರ ಬೇಕು, ಔಷಧಿ ಬೇಕು, ಕಳೆನಾಶಕಗಳು ಬೇಕು. ಇದನ್ನು ತಗೊಳ್ಳೋದು ಹೇಗೆ? ಒಬ್ಬೊಬ್ಬನು ಕೂಡ 20 ಜನನು ಕೂಡ ಗ್ರಾಮ ನಗರ ಪ್ರದೇಶಕ್ಕೆ ಬರಬೇಕಾ? ಸೊ ಇಲ್ಲ. ಅಗೇನ್ ಮತ್ತೆ ಅವರು ಕೃಷಿ ಮಿತ್ರರು ಮತ್ತೆ ನಮ್ಮ ರೈತರು ಸಂಘದವರು ಮತ್ತೆ ನಿರ್ದೇಶಕರುಗಳು ಎಲ್ಲರೂ ಕೂಡ ದೂರವಾಣಿ ಮುಖಾಂತರ ಮಾತಾಡಿ ಎಷ್ಟು ಗೊಬ್ಬರ ಬೇಕು, ಯಾವ್ಯಾವ ಗೊಬ್ಬರ ಬೇಕು ಅದನ್ನ ಪಟ್ಟಿ ಮಾಡಿ ನಮಗೆ ಕಳಿಸ್ಕೊಟ್ರು. ನಂತರ ನಾವೇನ್ ಮಾಡಿದ್ವಿ, ಇಫ್ಕೋದವರು, ಉಗನೆ ಸೊಸೈಟಿಯವರು ಮತ್ತೆ ಬೇರೆ ಬೇರೆ ಪರಿಕರಗಳನ್ನು ಸರಬರಾಜು ಮಾಡ್ತಕ್ಕಂಥವ್ರ ಹತ್ರ ದೂರವಾಣಿ ಮುಖಾಂತರ ಮಾತಾಡಿ ಹಿಂಗಿದೆ ನಮ್ಮ ಪರಿಸ್ಥಿತಿ, ರೈತರು ಹಾಸನಕ್ಕೋ ದುದ್ದಕ್ಕೋ ಅಥವಾ ಅರ್ಕಲಗುಡ್ಗೋ ಬಂದು ಬಿತ್ತನೆ ಬೀಜ ಅಥವಾ ಔಷಧಿ ಇವುಗಳನ್ನ ಖರೀದಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಯಾಕೆ ನೀವು ಅವರ ಊರುಗಳಿಗೆ ಸರಬರಾಜು ಮಾಡಬಾರದು ಅಂತ ಮಾತಾಡಿದಾಗ ಅವರು ಒಪ್ಕೊಂಡ್ರು ಎಲ್ಲರೂ. ಸೊ ಅವ್ರೇನ್ ದರ ಇದೆ, ಅವ್ರ ಮಟ್ಟದಲ್ಲಿ ಆಗಿರ್ತಕ್ಕಂಥ ದರ ಏನ್ ನಿಗದಿಯಾಗಿದೆ ಅದನ್ನ ರೈತ ಉತ್ಪಾದಕ ಕಂಪನಿ ನಿರ್ದೇಶಕರುಗಳಿಗೆ ಕೊಟ್ಟರು. ಯಾಕಂದ್ರೆ ರೈತ ಉತ್ಪಾದಕ ಕಂಪನಿ ಈ ಎಲ್ಲ ವ್ಯವಹಾರವನ್ನ ಮಾಡಲಿಕ್ಕೆ ಬೇಕಾದಂತ ಎಲ್ಲಾ ತರದ ಪರವಾನಿಗಳನ್ನ ಹೊಂದಿದೆ. ಈಗ ಗೊಬ್ಬರ ಮಾರಾಟ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪರವಾನಿಯನ್ನ ಕೃಷಿ ಇಲಾಖೆಯಿಂದ ಪಡ್ಕೊಂಡಿದೀವಿ. ಸೊ ಹಾಗಾಗಿ ಆ ಎಲ್ಲಾ ಪರವಾನಿಗೆ ಇರೋದ್ರಿಂದ ನೇರವಾಗಿ ಇಫ್ಕೋದಿಂದ ಗೊಬ್ಬರಗಳನ್ನ ಯೂರಿಯಾ ಆಗ್ಬಹುದು, ಡಿಎಪಿ ಆಗ್ಬಹುದು, 10-26 ಆಗ್ಬಹುದು, 20-20 ಆಗ್ಬಹುದು, ಸೆಟ್ರೇಟ್ ಆಗ್ಬಹುದು, ಪೊಟ್ಯಾಶ್ ಆಗ್ಬಹುದು, ಪ್ರತಿಯೊಂದನ್ನು ಕೂಡ ಅಲ್ಲಿಂದ ಲೋಡ್ ಆಗಿ ನೇರವಾಗಿ ಗ್ರಾಮ ಮಟ್ಟಕ್ಕೆ ಹೋಗಿದ್ರಿಂದ ರೈತರು ತುಂಬಾ ಸಂತೋಷವಾಗಿದ್ದಾರೆ. ಯಾಕಂದ್ರೆ ಅವರ ಸಮಯಕ್ಕೆ ಬಿತ್ತನೆ ಬೀಜ ಬಂತು, ಗೊಬ್ಬರ ಬಂತು, ಎಲ್ಲವೂ ಮನೆ ಬಾಗಿಲಲ್ಲಿ ಇಳಿಸಿಕೊಂಡ್ರು, ಮತ್ತೆ ಅವ್ರು ಕೆಲಸ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿಕೊಂಡ್ರು. ಅದರಲ್ಲೂ ಈ COVID-19 ಸಂದರ್ಭದಲ್ಲಿ ಈ ಸೇವೆ ಅವ್ರಿಗೆ ಏನ್ ಸಿಕ್ತಲ್ಲ ಅದು ಬಹಳ ತೃಪ್ತಿ ಕೊಟ್ಟಿದೆ. ಮತ್ತೆ ರೈತ ಉತ್ಪಾದಕ ಕಂಪನಿ ಈ ಬಾರಿ ಮಾಡಿದ ಸೇವೆ, ಯಾಕಂದ್ರೆ 1 ವರ್ಷ ಅನುಭವ ಇರತಕ್ಕಂತ ಒಂದು ರೈತ ಉತ್ಪಾದಕ ಕಂಪನಿ ಈ ಮಟ್ಟದಲ್ಲಿ ಇಷ್ಟು ಜನ ರೈತರಿಗೆ ಬೇಕಾಗಿರ್ತಕ್ಕಂಥ ಸೇವೆಗಳನ್ನ ದೊರಕಿಸಿಕೊಟ್ಟಿರೋದಿಲ್ಲ. ಇದು ಎಲ್ಲದೂ ಕೂಡ ರೈತರಿಗೆ ಬಹಳ ಸಂತೋಷವನ್ನ ತಂದುಕೊಟ್ಟಿದೆ. ಸುಹಾಸ್ ಅವರೇ, ಈ ಹಂತದಲ್ಲಿ ನಾವಿದ್ದೇವೆ ಅಂದ್ರೆ ಈಗ APMC ಏನು ಬಿತ್ತನೆ ಗಡ್ಡೆಗಳ ಏನ್ ಮಾರಾಟ ಆಗ್ತಾ ಇದ್ದಾವೆ ಅದನ್ನೆಲ್ಲ ಜನ ತಗೊಂಡು ಹೋಗಿದ್ದಾರೆ, ಮಳೆ ಸಾಕಷ್ಟು ಪ್ರದೇಶದಲ್ಲಿ ಆಗಿದೆ. ಈಗ ಏನ್ ಮಾಡಬಹುದು ಆಲೂಗಡ್ಡೆ ಬೆಳೆಗಾರರು, ನಿಮ್ಮ ಸಲಹೆಗಳೇನು? ಈಗ ಆಲೂಗಡ್ಡೆ ಬಿತ್ತನೆ ಬೀಜ APMC ತಗೊಂಡು ಹೋಗಿ ರೈತರು ತಗೊಂಡು ಹೋಗಿದ ತಕ್ಷಣ ಮೊದಲನೇದಾಗಿ ಏನ್ ಮಾಡ್ಬೇಕಂತಂದ್ರೆ ಅದನ್ನ ಚೀಲಗಳಲ್ಲಿ ಇಡಬಾರದು, ಅದನ್ನ ಫಸ್ಟ್ ತೆಳುವಾಗಿ ಹರಡಬೇಕು ಮನೆಯಲ್ಲಿ, ಹಾಗೂ ಬೆಳಕು ಮತ್ತು ಗಾಳಿ ಆಡತಕ್ಕಂಥ ಪ್ರದೇಶದಲ್ಲಿ ತೆಳುವಾಗಿ ಹರಡಬೇಕು. ಹಾಗೂ ಯಾವ್ದಾನ ಕೆಟ್ಟಿರೋ ಗೆಡ್ಡೆಗಳೇನ ಇತ್ತು ಅಂದ್ರೆ ಅದನ್ನ ತಕ್ಷಣ ವಿಂಗಡಣೆ ಮಾಡಿ ತೆಗೆದುಹಾಕಬೇಕು. ಹಾಗೂ ಅವರ ಮಟ್ಟದಲ್ಲೇನೆ ಮನೆ ಮಟ್ಟದಲ್ಲೇನೆ ಗ್ರೇಡಿಂಗ್ ಮಾಡ್ಕೋಬೇಕು. ವಿಂಗಡಣೆ ಅಂದ್ರೆ ಸಣ್ಣ ಗೆಡ್ಡೆಗಳು ಯಾವುದು, ದೊಡ್ಡ ಗೆಡ್ಡೆಗಳು ಯಾವುದು ಅನ್ನೋದನ್ನ ಸಪರೇಟ್ ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಬೇಕಾದ್ರೆ ತುಂಬಾ ಸರಳವಾದ ಒಂದು ವಿಧಾನ ಯಾವುದು ಅಂತಂದ್ರೆ ಮ್ಯಾಂಕೋಸೊಬ್ನಿಂದ ಉಪಚಾರ ಮಾಡುವಂಥದ್ದು. ಮ್ಯಾಂಕೋಸೊಬ್ ಅನ್ನೋದು ಒಂದು ಶಿಲೀಂಧ್ರನಾಶಕ, ಇದು ಸ್ಪರ್ಶ ಶಿಲೀಂಧ್ರನಾಶಕ. 1 ಲೀಟರ್ ನೀರಿಗೆ 5 ಗ್ರಾಂ ಮ್ಯಾಂಕೋಸೊಬ್ ಬಳಸಿ ನೀರಿನ ನೀರಿಗೆ ಮಿಕ್ಸ್ ಮಾಡಿ ಅದನ್ನ ಸ್ಪ್ರೇ ಮಾಡಿದ್ರೆ ಆಯ್ತು. ಸ್ಪ್ರೇ ಮಾಡಿ ಅದನ್ನ ಆರಕ್ ಬಿಟ್ಬಿಟ್ರೆ ಅದು ಬೀಜೋಪಚಾರ ಮಾಡದಂಗೆ. ಇಲ್ಲಿ ಒಂದು ಪದ್ಧತಿ ಏನಿದೆ, ಕಟ್ ಮಾಡಿ ಹಾಕ್ತಕ್ಕಂಥ ಪದ್ಧತಿ ಇದೆ ಬಿತ್ತನೆ ಬೀಜನ. ಸೊ ಫಸ್ಟೇ ನಾನು ಹೇಳದಂಗೆ ವಿಂಗಡಣೆ ಮಾಡಿಕೊಂಡ್ರೆ ಸಣ್ಣ ಗೆಡ್ಡೆಗಳೇನಿದೆ ಅದು ಕಟ್ ಮಾಡಕ್ಕೆ ಆಗಲ್ಲ, ಯೋಗ್ಯವಲ್ಲ ಅನ್ನೋ ಗೆಡ್ಡೆಗಳನ್ನ ನೇರವಾಗಿ ಉಂಡಿಗೆಡ್ಡೆನ ಬಿತ್ತನೆ ಮಾಡುವಂಥದ್ದು. ಕಟ್ ಮಾಡುವಂಥದ್ದನ್ನ ಸಪರೇಟ್ ಮಾಡಿಕೊಂಡು ಕಟ್ ಮಾಡಿದ ತಕ್ಷಣ ಬಿತ್ತನೆ ಮಾಡುವಂತ ಒಂದು ಇಲ್ಲಿ ಪದ್ಧತಿ ಇದೆ. ಆ ಪದ್ಧತಿ ತಪ್ಪು. ಯಾಕೆ ಅಂತಂದ್ರೆ ಕಟ್ ಮಾಡಿದ ತಕ್ಷಣ ಬಿತ್ತನೆ ಮಾಡಿದ್ರೆ ಮಳೆ ಹೆಚ್ಚಾದಾಗ ಇಲ್ಲ ಉಷ್ಣಾಂಶತೆ ಹೆಚ್ಚಾದಾಗ ಆ ಭಾಗ ಏನಿರುತ್ತೆ, ಕಟ್ ಮಾಡಿದ ಭಾಗ ಏನಿರುತ್ತೆ ಅದು ಕರಗೋ ಸಾಧ್ಯತೆಗಳು ತುಂಬಾ ಹೆಚ್ಚು. ಅದರಿಂದ ಅವರು ಕಟ್ ಮಾಡೋ ಅಂತ ಗೆಡ್ಡೆಗಳು ಇದಾವೆ ಅಂತಂದ್ರೆ ಅದನ್ನ ವಿಂಗಡಣೆ ಮಾಡಿದ ತಕ್ಷಣ ಅದನ್ನ ಮ್ಯಾಂಕೋಸೊಬ್ ಸ್ಪ್ರೇ ಆದ ಮೇಲೆ ಅದನ್ನ ಒಂದು ವಾರಗಳ ಕಾಲ ಬಿಟ್ಟು ಮೊಳಕೆ ಹೊಡೆದ ನಂತರದಲ್ಲಿ ಕಟ್ ಮಾಡಿ ಆಮೇಲಿಂದ ಅದನ್ನ 4-5 ದಿನ ಅಟ್ಲೀಸ್ಟ್ 4-5 ದಿನ ಗಾಯ ಮಾಯೋದಕ್ಕೆ ಬಿಡಬೇಕು. ಗಾಯ ಮಾಯಿತು ಅಂತಂದ್ರೆ ಅದು ಮಣ್ಣಿಗೆ ಹೋದ ನಂತರ ಬಿತ್ತನೆ ಬೀಜ ಏನಿದೆ ಗೆಡ್ಡೆ ಅದು ಕರಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಅತಿ ಮಳೆ ಆದಾಗೂ ಹಾಗೂ ಉಷ್ಣಾಂಶತೆ ಮಣ್ಣಿನಲ್ಲಿ ಉಷ್ಣಾಂಶತೆ ಜಾಸ್ತಿ ಆದಾಗೂ ಕರಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಸೊ ಈ ಪದ್ಧತಿ ಏನಿದೆ ಅಳವಡಿಸೋದ್ರಿಂದ ನಮ್ಮಲ್ಲಿ ಬಿತ್ತನೆ ಮಾಡಿದ ದಿನನೇ ನಮಗೆ ಈ ಒಂದು ತಯಾರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಿನಿಮಮ್ 20% ಲಾಸ್ ಅಂತೂ ಆಗೇ ಆಗತ್ತೆ. ಮಿನಿಮಮ್ 20% ಲಾಸ್ ಆಗತ್ತೆ. ಆ 20% ಲಾಸ್ ಏನಿದೆ ನಾವು ಈ ಒಂದು ಒಳ್ಳೆ ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಈ ಲಾಸ್ ಅನ್ನ ನಾವು ಅವಾಯ್ಡ್ ಮಾಡಬಹುದು. ಭೂಮಿ ಸಿದ್ಧತೆ ಹೇಗೆ ಮಾಡಬೇಕು ಅಂತಾರೆ? ಭೂಮಿ ಸಿದ್ಧತೆ ಮಾಡೋದಕ್ಕೆ ಆಳವಾದ ಉಳುಮೆ ಮಾಡಲೇಬೇಕು. ಅದು ಒಂದು ಎಂಬಿ ಫ್ಲೋ ಇನ್ ಓಲ್ಡ್ ಬೋಲ್ಡ್ ಫ್ಲೋ ಅಂತ ನಾವೇನ್ ಕರಿತೀವಿ, ಅಥವಾ ಪಲ್ಟಿ ನೇಗಿಲು. ಸೊ ಎರಡರಿಂದನು ಆಳವಾದ ಉಳುಮೆ ಮಾಡಬಹುದು. ಪಲ್ಟಿ ನೇಗಿಲು ಇಲ್ಲಿ ಸಾಕಷ್ಟು ರೈತರಿಗೆ ಸಿಗ್ತಾ ಇಲ್ಲ, ಅದರಿಂದ ಮೋಲ್ಡ್ ಬೋರ್ಡ್ ಫ್ಲೋ ಏನಿದೆ ಅದು ಎಲ್ಲಾ ಭಾಗದ ರೈತರಿಗೂ ಎಲ್ಲಾ ಭಾಗದಲ್ಲೂ ಇದೆ, ಎಲ್ಲಾ ಭಾಗದ ರೈತರಿಗೂ ಲಭ್ಯ ಇದೆ ಅದು ಸರ್ವಿಸ್. ಸೊ ಮೋಲ್ಡ್ ಬೋರ್ಡ್ ಫ್ಲೋ ಬಳಸೋದ್ರಿಂದ ಆಳವಾದ ಉಳುಮೆ ಆಗತ್ತೆ. ಕನಿಷ್ಠ 1 ಅಡಿ 12 ಇಂಚುಗಳಷ್ಟು ಮಣ್ಣು ಉಳುಮೆ ಆಗತ್ತೆ, ಮಣ್ಣು ಸಡಿಲ ಆಗತ್ತೆ. ಅದರ ಮೇಲೆ ಕಲ್ಟಿವೇಟರ್ ನ ಬಳಸೋದ್ರಿಂದ ದೊಡ್ಡ ದೊಡ್ಡ ಹೆಂಟೆಗಳೇನಿರುತ್ತೆ ಅದೆಲ್ಲ ಪುಡಿಪುಡಿಯಾಗಿ ಸಣ್ಣ ಹೆಂಟೆಗಳಾಗತ್ತೆ. 1-2 ಮಳೆ ಆದ ನಂತರದಲ್ಲಿ ಮಣ್ಣಿನ ಉಷ್ಣಾಂಶತೆ ಕಡಿಮೆ ಆದ ತಕ್ಷಣ ಬಿತ್ತನೆ ಮಾಡೋದಕ್ಕೆ ಸೂಕ್ತ. ಗೊಬ್ಬರಗಳು ಏನೇನ್ ಹಾಕಬಹುದು ಆರಂಭದಲ್ಲಿ? ಆರಂಭದ ಗೊಬ್ಬರಗಳು ಈಗ ನಾವು ಪ್ರಾಥಮಿಕ ಹಂತದಲ್ಲಿ ಗೊಬ್ಬರಗಳು ಏನಿದೆ, ಸಾರಜನಕ, ರಂಜಕ, ಪೊಟ್ಯಾಶ್. ಹಟ್ಟಿ ಗೊಬ್ಬರ ಮತ್ತೆ ಬೇರೆ ಗೊಬ್ಬರದ ಬಗ್ಗೆ ಕೇಳ್ತಾ ಇದ್ದೀನಿ. ಯಾವ ಯಾವ ರೈತರ ಹತ್ರ ಕೊಟ್ಟಿಗೆ ಗೊಬ್ಬರ ಇದೆಯೋ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಹಾಕೋದು ಒಳ್ಳೆಯದು. ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವೇನ್ ಕರಿತೀವಿ, ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನ್ ಕರಿತೀವಿ, ಅದು ಹೆಚ್ಚಾಗತ್ತೆ. ಹಾಗೂ ಮಣ್ಣು ಸಡಿಲ ಆಗತ್ತೆ. ಹಾಗೂ ಮಣ್ಣು ನೀರನ್ನ ಹಿಡಿದಿಟ್ಕೊಡುತ್ತೆ, ತೇವಾಂಶನ ಹಿಡಿದಿಟ್ಕೊಡುತ್ತೆ. ಹಾಗೂ ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳು ಹೆಚ್ಚಾಗತ್ತೆ. ಯಾವ ರೈತರ ಹತ್ರ ಕೊಟ್ಟಿಗೆ ಗೊಬ್ಬರ ಇಲ್ವೋ ಅವರು ಹಸಿರೆಲೆ ಗೊಬ್ಬರನ ಮಾಡ್ಕೋಬಹುದು. ಸೆಣಬು, ಡಯಾಂಚ, ಅಲಸಂದೆ ಈ ಬೆಳೆಗಳನ್ನ ಬಿತ್ತನೆ ಒಂದ್ ರೌಂಡ್ ಮಣ್ಣನ್ನ ರೆಡಿ ಮಾಡ್ತಾರಲ್ಲ ಸುಮಾರು ಮಾರ್ಚ್ ಏಪ್ರಿಲ್ ಅಲ್ಲಿ, ಅದು ಒಂದ್ ರೌಂಡ್ ಕಲ್ಟಿವೇಟರ್ ಅಲ್ಲಿ ಮಣ್ಣನ್ನ ಸ್ವಲ್ಪ ಹದ ಮಾಡಿಬಿಟ್ಟು ಈ ಒಂದು ಸೆಣಬು ಬೆಳೆಯಂಚ ಇದನ್ನ ಎರಚೋದ್ರಿಂದ ಹಸಿರೆಲೆ ಗೊಬ್ಬರ ಆಗತ್ತೆ. ಅದನ್ನ ಬಿತ್ತನೆಗಿಂತ ಮುಂಚೆ ಮಣ್ಣಲ್ಲಿ ಸೇರಿಸೋದ್ರಿಂದ ಸಾವಯವ ಪದಾರ್ಥಗಳನ್ನ ಹೆಚ್ಚು ಮಾಡದಂಗಾಗತ್ತೆ. ಬಹಳಷ್ಟು ವಿಚಾರಗಳಿದ್ದಾವೆ, ಆದ್ರೆ ಸಮಯದ ಮಿತಿ ಇರೋದ್ರಿಂದ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಸುಹಾಸ್ ಅವರೇ? 9534-1688. ಇನ್ನೊಮ್ಮೆ 9534-1688. ತಮ್ಮದು ಮಲ್ಲೇಶ್ ಅವರ? ನನ್ನ ದೂರವಾಣಿ ಸಂಖ್ಯೆ 9449-77-1062. ಇನ್ನೊಮ್ಮೆ ಮತ್ತೊಮ್ಮೆ 9449-77-1062. ತಮ್ಮದು ಶಶಿಕಲಾ ಅವರು? 9945-08-21-41. ಇನ್ನೊಮ್ಮೆ 9945-08-21-41. ಒಳ್ಳೇದು ಶಶಿಕಲಾ ಅವರೇ, ಸುಹಾಸ್ ಅವರೇ ಹಾಗೂ ಮಲ್ಲೇಶ್ ಅವರೇ, ಇದುವರೆಗೂ ಕೂಡ ಸುಸ್ಥಿರ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸಮಗ್ರ ಆಲೂಗಡ್ಡೆ ಬೇಸಾಯ ಈ ಕುರಿತಂತಹ ಸಂವಾದ ಕೇಳಿದರೆ, ಇದರಲ್ಲಿ ಭಾಗವಹಿಸಿದ್ದವರು ಬೇಸಾಯ ತಜ್ಞರಾದ ಎಸ್ ಜಿ ಶಶಿಕಲಾ, ಎಸ್ ಸುಹಾಸ್ ಹಾಗೂ ಎಚ್ ಆರ್ ಮಲ್ಲೇಶ್. ಇಲ್ಲಿಗೆ ಇಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ. ಇದುವರೆಗೂ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಚಿನ್ನದ ಗೆಂಡೆ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ.